ತಲುಪುವುದಕ್ಕೆ ಮೊದಲು ನೀನಾರಿವರ್ಯಾರೋ ನೀನಿರುವ ಪರೆಯ ಅಗಲಾಡಿಯದೆ ಮಿಂಚಿನ ಪೆರದೆ ತ್ವಾರಿ ನಿಮಿಜದಿತನವ ನೀರ ಗುರುಳೆ ತೆರವೆ ಮಾಯೆ ಹೌದು ಇದುವರೆಗೆ ದೇದುರ್ಗ ತಾಲೂಕಿನ ಮಲ್ದಕಲ್ ಗ್ರಾಮದ ಸಣ್ಣದಂಡಪ್ಪ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದ್ರಿ. ಭಜನಾ ಪದಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಡೆಸಿಕೊಡಲಿದ್ದಾರೆ ಹೊಸಪೇಟೆ ವಿಜಯನಗರ ಕಾಲೇಜಿನ ವಿದ್ಯಾರ್ಥಿನಿ ವನಿತಾ ಬಸಾಪುರ್. ನಮಸ್ತೆ ಕರ್ನಾಟಕ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಆಧುನಿಕತೆ ಎಂಬ ವಿಷಯವನ್ನು ಹೊತ್ತು ತಂದಿದ್ದೀನಿ. ನಾನು ಅಂದರೆ ನಿಮ್ಮ ಪ್ರೀತಿಯ ವನಿತಾ ಬಸಾಪುರ್. ನಾವೆಲ್ಲ ಈಗ ಆಧುನಿಕ ಪ್ರಪಂಚದಲ್ಲೇ ಇದ್ದೀವಲ್ವಾ. ಆಧುನಿಕತೆ ಅನ್ನೋದು ನಮ್ಮ ಮೇಲೆ ತುಂಬ ಪ್ರಭಾವ ಬೀರಿದೆ. ಈಗ ತಾನೇ ನೀವೇ ಕೇಳಿದ್ರಿ, ನಮಸ್ತೆ ಅಂತ ನಾನು ಕನ್ನಡದಲ್ಲಿ ಹೇಳಿದ್ರೆ ಹಾಯ್ ಫ್ರೆಂಡ್ಸ್ ಅಂತ ಬೇರೆ ಭಾಷೆಲೇ ಹೇಳಿದೆ. ಪ್ರತಿಯೊಬ್ಬರಿಗೂ ಹೊಸತನ ಅನ್ನೋದು ಇರಬೇಕು, ನಮ್ಮ ಮನಸ್ಸು ಕೂಡ ಹೊಸತನಕ್ಕೆ ತುಡಿತಾ ಇರಬೇಕು. ಈ ಆಧುನಿಕತೆ ಅಂದ ತಕ್ಷಣ ಹಳೆದನ್ನ ಮರಿಬೇಕು ಅಂತ ಅಲ್ಲ. ಡಿ ವಿ ಜಿ ಅವರ ಮಾತಿನಂತೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರೆಸಬೇಕು ಎಂಬಂತೆ ಆಧುನಿಕತೆ ಜೊತೆಗೇನೆ ನಮ್ಮ ಪ್ರಾಚೀನ ಸಂಸ್ಕೃತಿ ಸಂಪ್ರದಾಯ ಸೇರಿದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರ್ತದೆ ಸ್ನೇಹಿತರೆ. ಅದೇ ರೀತಿ ಆಧುನಿಕತೆ ಸೋಗ್ನಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳನ್ನ ನೇಪಥ್ಯಕ್ಕೆ ಸರಿಸ್ತಾ ಇದೀವೇನು ಅನ್ನೋ ಆತಂಕ ಶುರು ಆಗ್ಬಿಟ್ಟಿದೆ. ಆಧುನಿಕತೆನೂ ಬೇಕು, ಪ್ರಾಚೀನ ಸಂಸ್ಕೃತಿಯೂ ಅದರ ಜೊತೆಗೆ ಇರಬೇಕು. ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ, ಹಿಂಬಾಲಿಸಿ ನಾನು ನಿನ್ನ ಓದುವೆನೋ. ಇನ್ನಾರಿಗಂತೂ ಹೇಳದಿರೋ ಕತೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಆಧುನಿಕತೆ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ, ಈಗ ಮುಂದುವರಿಸೋಣ. ಹಾಗಾದ್ರೆ ಸ್ನೇಹಿತರೆ, ಆಧುನಿಕತೆ ಅಂದ್ರೇನು? ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಮುಂದುವರಿತಾ ಇರೋದೇ ಆಧುನಿಕತೆನ? ಅಥವಾ ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ರು ಗೊಡ್ಡು ಸಂಪ್ರದಾಯಗಳಿಗೆ ಕಟ್ಟು ಬಿದ್ದು ನಿಜವಾದ ಆಧುನಿಕತೆಗೆ ಕೆಟ್ಟ ಸಂಪ್ರದಾಯದ ಪರದೆ ಎಳಿತಿದ್ದೇವೇನು ಅಂತ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನನಗೆ ಟಿ ಪಿ ಕೈಲಾಸಂರವರು ಹೇಳಿದ ಒಂದು ಹಾಸ್ಯ ನೆನಪಾಗ್ತಾ ಇದೆ. ಒಂದ್ ರೈಲು ಅದು ಅದರ ಹಳಿ ಮೇಲೆ ಹೋಗ್ತಾ ಇತ್ತಂತೆ. ಹೋಗುವಾಗ ಹಳಿ ಮೇಲೆ ಒಂದು ಎಮ್ಮೆ ಮಲ್ಕೊಂಡಿತ್ತಂತೆ. ಆಗ ರೈಲ್ನ ನಿಲ್ಲಿಸಿ ಇಳಿದು ಅದನ್ನ ಓಡಿಸಿ ಮತ್ತೆ ರೈಲ್ನ ಮುಂದುವರಿಸಿದ್ರಂತೆ. ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ ಮತ್ತೆ ಒಂದು ಎಮ್ಮೆ ಹಳಿ ಮೇಲೆ ಮಲ್ಕೊಂಡಿತ್ತಂತೆ. ಆಗ ಆ ಡ್ರೈವರ್ ಅವರ ಜೊತೆಗಿರೋರಿಗೆ ಹೇಳಿದ್ನಂತೆ, ಏನ್ ಸರ್ ಈ ಎಮ್ಮೆಗಳು ಇಷ್ಟೊಂದು ಕಾಟ ಕೊಡ್ತಿದ್ದಾವೆ ಅಂತ ಅಂದಂತೆ. ಆಗ ಅವನು ಹೇಳಿದ್ನಂತೆ, ಸರ್ ಅವು ಎಮ್ಮೆಗಳ ಅಲ್ಲ, ಅದೇ ಎಮ್ಮೆ ನಾವು ಬರೋದ್ರೊಳಗೆ ಮುಂದೆ ಬಂದು ಮತ್ತೆ ಮಲ್ಕೊಂಡಿದ್ದೆ ಅಂತ ಅಂದಂತೆ. ಅಂದ್ರೆ ಈ ತರ ಸ್ಲೋ ಆಗಿ ಬರೋದೆ ಅಂದ್ರೆ ನಿಧಾನವೇ ಪ್ರಧಾನ ಅನ್ನೋದು ಆಧುನಿಕತೆನ, ಅಥವಾ ಈಗಿನ ಮಾಡರ್ನ್ ರೈಲ್ಗಳ ತರ ಯಾವುದೇ ಪ್ರಾಣಿ ಮನುಷ್ಯ ಹಳಿ ಮೇಲೆ ಇದ್ರೂ ಕಂಟ್ರೋಲ್ ಸಿಗದೆ ಗುದ್ಕೊಂಡು ಹೋಗುವಷ್ಟು ವೇಗವಾಗಿ ಹೋಗೋದ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾವು ಮೊದಲು ಈ ಆಧುನಿಕತೆ ಎಂಬ ಪದ ಹೇಗ್ ಬಂತು ಅಂತ ಹೇಳಿ ನೋಡೋಣ. ಈ ಪದ ಕ್ರಿಸ್ತ ಶಕ ಅಂದ್ರೆ ಸಾಮಾನ್ಯ ಶಕ 5ನೇ ಶತಮಾನದ ಐತಿಹಾಸಿಕ ಮೂಲವನ್ನು ಹೊಂದಿದೆ. ಇದು ಲ್ಯಾಟಿನ್ ಭಾಷೆಯ ಮೋನೋ ಎಂಬ ಪದದಿಂದ ಬಂದಿದ್ದು ಮಾಡ್ರನಸ್ ಎಂಬ ಪದವಾಗಿ ಇದೀಗ ಎಂಬ ಅರ್ಥವನ್ನು ಹೊಂದಿದೆ. ಕಾಲಾಂತರದಲ್ಲಿ ಮಾಡ್ರನ್ ಸ್ವರೂಪವನ್ನು ಪಡೆದುಕೊಂಡಿತು. ರೋಮನ್ನರು ತಮ್ಮ ಪ್ರಾಚೀನ ಕಾಲದಲ್ಲಿ ಪೇಗನ್ ಎಂಬ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ತಾರೆ. ಅದು ಸಂಪೂರ್ಣವಾಗಿ ಮುರಿದು ಬಿತ್ತು ಅಥವಾ ಬದಲಾಯಿತು ಅಥವಾ ಹಾಳಾಯಿತು ಅಂತೇಳಿ ವಿವರಿಸೋದಕ್ಕೆ ಈ ಆಧುನಿಕ ಎಂಬ ಪದವನ್ನು ಮೊದಲೇ ಬಾರಿಗೆ ಬಳಸ್ತಾರೆ. ನಮ್ಮ ಭಾರತದಲ್ಲಿ ಆಧುನಿಕತೆ ಪರಿಚಯವಾದದ್ದೇ 15ನೇ ಶತಮಾನದಲ್ಲಿ, ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಬಂದಾಗ. ನಮ್ಮಲ್ಲಿ ಕೂಡ ಬದಲಾವಣೆ ಅನ್ನೋದು ಇತ್ತು, ಆದ್ರೆ ಅದು ಆಧುನಿಕತೆ ಅಂತ ಗೊತ್ತಾದದ್ದೇ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ. ನಮ್ಮಲ್ಲಿ ಈ ಆಧುನಿಕತೆಯ ಪ್ರಭಾವ ಎಲ್ಲೆಲ್ಲಿ ಇರುತ್ತೆ ಅಂತ ನೋಡೋದಾದ್ರೆ, ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಜೀವನ ಶೈಲಿ, ಆಹಾರ ಪದ್ಧತಿ, ಉಡುಗೆ, ಶಿಕ್ಷಣ, ಇನ್ನು ಆಳವಾಗಿ ಹೇಳೋದಾದ್ರೆ ಯೋಗ, ತಂತ್ರಜ್ಞಾನ, ಮನರಂಜನೆ, ಹಬ್ಬಗಳು, ಕ್ರೀಡೆ, ಭಕ್ತಿ, ಹೀಗೆ ತನ್ನ ಕಬಂಧ ಬಾಹುವನ್ನ ಚಾಚಿ ಆಧುನಿಕತೆ ಅನ್ನೋದು ನಮ್ಮ ಮೇಲೆ ಆಧಿಪತ್ಯನೇ ಸಾಧಿಸ್ತಿದೆ. ನಾವು ಬದುಕಿರಬಹುದು ಪ್ರಾಯಶಃ ಇಲ್ಲ, ಕನಸಿರಬಹುದಿದು ಪ್ರಾಯಶಃ ಎಲ್ಲ ಸರಿರಬಹುದು, ಭಾಗಶಃ ಇಲ್ಲ ಸೆರಿರಬಹುದಿದು. ಮೂಲತಃ ಜೀವ ವಿಲ ವಿಲ ಎನ್ನುತ್ತಲೇ ಒಲವನು ಹುಡುಕುತ್ತಿದೆ ಪ್ರಾಯಶಃ. ನಾವು ಬದುಕಿರಬಹುದು ಪ್ರಾಯಶಃ ಇಲ್ಲ, ಕನಸಿರಬಹುದಿದು ಪ್ರಾಯಶಃ. ಬದುಕಿರಬಹುದು ಪ್ರಾಯಶಃ ಇಲ್ಲ ಕನಸಿರಬಹುದೆದು ಪ್ರಾಯಶಃ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇಡೀ ವಿಶ್ವದಲ್ಲಿ ಹಲವಾರು ಸಂಸ್ಕೃತಿಗಳಿವೆ. ಆ ಸಂಸ್ಕೃತಿಗಳಲ್ಲಿ ಪೂಜಿಸುವ, ಗೌರವಿಸುವ ಮತ್ತು ಅನುಸರಿಸುವ ಹಾಗೆ ಹೆಮ್ಮೆ ಪಡುವ ಸಂಸ್ಕೃತಿ ಅಂದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ. ಪುರಾತನ ಇತಿಹಾಸ, ಅನನ್ಯ ಭೌಗೋಳಿಕ ರಚನೆ, ವೈವಿಧ್ಯಮಯ ಜನಸಮುದಾಯ, ವಿಭಿನ್ನ ಸಂಪ್ರದಾಯಗಳು ಮತ್ತು ಆಚರಣೆಗಳು, ಪ್ರಾಚೀನ ಪರಂಪರೆ ಹಾಗೂ ನೆರೆಹೊರೆ ರಾಷ್ಟ್ರಗಳ ಪ್ರಭಾವಗಳು ಭಾರತೀಯ ಸಂಸ್ಕೃತಿಯನ್ನು ರೂಪಿಸಿವೆ. ಸಿಂಧೂ ಕಣಿವೆ ನಾಗರಿಕತೆಯಿಂದ ಆರಂಭಗೊಂಡ ಭಾರತೀಯ ಸಂಸ್ಕೃತಿ ವೇದಗಳ ಕಾಲದಲ್ಲಿ ಅಸಾಧಾರಣವಾದಂತಹ ವಿಕಸನ ಕಂಡಿತು. ಇದಾದ ನಂತರ ಬೌದ್ಧ ಧರ್ಮದ ಉನ್ನತಿ ಮತ್ತು ಅವನತಿ, ಸುವರ್ಣಯುಗ, ಮುಸ್ಲಿಂ ಆಳ್ವಿಕೆಗೆ ಭಾರತ ಅಧೀನವಾದದ್ದು ಹಾಗೂ ಯುರೋಪಿಯನ್ನರ ವಸಾಹತು ಶಾಹಿತ್ವದ ಸುಮಾರು 250 ವರ್ಷಗಳ ಆಳ್ವಿಕೆಯ ಸಂದರ್ಭದಲ್ಲಿಯೂ ಈ ಸಂಸ್ಕೃತಿಯ ವಿಕಸನ ಮತ್ತಷ್ಟು ವೈವಿಧ್ಯಮಯವಾಯಿತು. ಹಾಗೆಯೇ ನಮ್ಮ ಜೀವನ ಶೈಲಿ. ಜೀವನ ಶೈಲಿ ಆರೋಗ್ಯದ ಪ್ರಮುಖ ಅಂಶವೆಂದು ನಮ್ಮ ವೈದ್ಯ ಲೋಕದ ಮಾತು. ಮಾನವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಜೀವನ ಶೈಲಿಯು ಮಹತ್ವದ ಪ್ರಭಾವ ಬೀರಿದೆ. ಭಾರತದಂತಹ ದೇಶಗಳಲ್ಲಿ ಅಶುದ್ಧ ಮತ್ತು ಅಪೌಷ್ಟಿಕ ಆಹಾರ ಪದ್ಧತಿ ಹಾಗೂ ಔಷಧಿಗಳ ಅತಿಯಾದ ಬಳಕೆ ಪ್ರಮುಖ ಅನಾರೋಗ್ಯಕರ ಜೀವನ ಶೈಲಿಗಳಲ್ಲಿ ಒಂದಾಗಿವೆ ಎನ್ನುತ್ತಿವೆ ವರದಿಗಳು. ದೂರ ಎನ್ನು ದೂರ ಕಾಣ ದೂರ ಕಡೆಗೆ ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ ಗೊಂಬೆಯಂತೆ ಈ ಭೂಮಿ ಮಜನು ಹೊಡುತ್ತಿರುವ ಬೇನಾಮಿ ಬೆಲಿಹಾರಿ ಹೊರಟ ಮೆರವಣಿಗೆ ನಕಾಶೆ ಇರದ ಆಸಾಮಿ ಕತ್ತಲಾಚೆ ಏನಿದೆ ತಿಳಿಯದೆ ನುಗ್ಗುವ ಈ ತಯಾರಿ ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ ಸಂಚಾರ ಕಾಣ ದೂರಿಗೆ ಅಲೆ ಮಾಸಿರರು ತಿರುವಿ ಹಾಕು ಹೊಸ ಪುಟವ ಹಾಗೆ ಬಿಟ್ಟ ಜಾಗದಲ್ಲಿ ತುಂಬು ಅನುಭವವ ಆ ಮಡಿಲ ತಂಪನ್ನು ಹೂವೇ ಮಣ್ಣಲ್ಲಿ ಹುಡುಕುತ್ತ ತಿರುಗಿದೆ ವಿಳಾಸವಿಲ್ಲದೆ ಬೆಲೆ ಇದೆ ಬಾಳು ಒಂದು ಖಾಲಿ ಸಂತೆ ಉತ್ತರ ಎನ್ನೆಲ್ಲೋ ನೀ ಬೇಡುತ್ತಾ ತಿರುಗಿದೆ ವಿಳಾಸವಿಲ್ಲದೆ ಬೇಲಿಹಾರಿ ಹೊರಟ ಮೆರವಣಿಗೆ ನಕಾಶ ಇರದ ಆಸಾಮಿ ಕತ್ತಲಾಚೆ ಏನಿದೆ ತಿಳಿಯದೆ ನುಗ್ಗುವ ಈ ತಯಾರಿ ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ ಸಂಚಾರ ಕಾಣದೂರಿಗೆ ಅಲೆ ಮಾರಿ ನಮ್ಮ ಜೀವನ ಶೈಲಿಯಲ್ಲಿ ಆಧುನಿಕತೆಯಿಂದಾಗಿ ಬಹಳಷ್ಟು ಬದಲಾವಣೆಯಾಗಿದೆ. ಇದೀಗ ಸ್ವಲ್ಪ ವರ್ಷಗಳ ಹಿಂದೆ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಅಮ್ಮ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದು ಹೊರಗಡೆ ಕಸ ಬೆಳೆದು ನೀರ್ ಹಾಕಿ ಸಾರಿಸಿ ಗುಡಿಸಿ ರಂಗೋಲೆ ಹಾಕಿ ಹೊಸ್ತಿಲ್ ಪೂಜೆ ಮಾಡಿ ಅದಾದ ನಂತರ ಸ್ನಾನ ಮಾಡಿ ಮುಂದಿನ ಕಾರ್ಯ ಮಾಡ್ತಿದ್ರು. ಅದೇ ಉಳಿದ ಸದಸ್ಯರೆಲ್ಲರೂ ಕೂಡ ಬೇಗ ಎದ್ದು ದಿನ ಕಾರ್ಯ ಮುಗಿಸಿ ಯೋಗ ಧ್ಯಾನ ಅಂತೆಲ್ಲ ಮಾಡಿ ತಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ಇಟ್ಕೋತಿದ್ರು. ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಮನೆಮದ್ದು ತಯಾರಿಸ್ತಿದ್ರು. ಯೋಗಾಸನ ವ್ಯಾಯಾಮ ಧ್ಯಾನವು ಆರೋಗ್ಯವನ್ನ ಕಾಪಾಡುವಲ್ಲಿ ತುಂಬಾ ಸಹಕಾರಿಯಾಗಿದೆ. ಆದ್ರೆ ಈಗಿನ ಆಧುನಿಕ ಹೊಸದಾದ ಬದಲಾಗುತ್ತಿರುವ ಪ್ರಪಂಚದಲ್ಲಿ ನಾವು ಹೇಳೋದು ಸೂರ್ಯ ಹುಟ್ಟಿದ ಮೇಲೇನೆ, ನಮ್ಮ ದಿನಚರಿನೂ ನಾವು ಸರಿಯಾಗಿ ಮಾಡಲ್ಲ. ನಮ್ಮ ದೈನಂದಿನ ದಿನಚರಿಯಲ್ಲಿ ನಾವು ಎಲ್ಲಾ ಕೆಲಸನೂ ಮೊಬೈಲ್ ನೋಡ್ತಾನೆ ಮಾಡ್ತೀವಿ. ಇನ್ನು ಯೋಗ ಧ್ಯಾನ ಇದು ಗುಬ್ಬಚ್ಚಿಗಳ ಹಾಗೆ ಅಳಿವಿನ ಅಂಚಿನಲ್ಲಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಚಿಗುರೊಡೆದಿದೆ ಅಂತಾನು ಹೇಳ್ಬೋದು. ಈ ಬದಲಾಗುತ್ತಿರುವ ಹೊಸದಾದ ಹೊಸತಾದ ಅಭಿವೃದ್ಧಿ ಹೊಂದಿ ವಿನಾಶದೆಡೆಗೆ ಹೋಗುತ್ತಿರುವ ಆಧುನಿಕತೆಯಲ್ಲಿ ನಮ್ಮ ಜೀವನ ಶೈಲಿಯು ಹೇಗಿದೆ ಅಂದ್ರೆ, ಲೈಫ್ ಈಸ್ ಆನ್ಲೈನ್, ಲವ್ ಈಸ್ ಆಫ್ಲೈನ್, ವರ್ಕ್ ಈಸ್ ಪೆಂಡಿಂಗ್, ಏಜ್ ಈಸ್ ಅಪ್ಡೇಟಿಂಗ್, ಪ್ರಾಬ್ಲಮ್ ಈಸ್ ಇನ್ಕಮಿಂಗ್, ಮನಿ ಈಸ್ ಔಟ್ ಗೋಯಿಂಗ್, ಹ್ಯಾಪಿನೆಸ್ ಈಸ್ ಡೌನ್ಲೋಡಿಂಗ್ ಅನ್ನೋ ರೀತಿ ಆಗ್ಬಿಟ್ಟಿದೆ. ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅದನ್ನ ಆಚರಿಸು, ಮುಂದೆ ನಮ್ಮ ಪ್ರಪಂಚದಲ್ಲಿ ಹಲವಾರು ದೇಶಗಳಿವೆ. ಒಂದೊಂದು ದೇಶದಲ್ಲಿ ತರತರದ ಊಟಗಳು, ಅದು ಅವರವರ ವಾತಾವರಣಕ್ಕೆ ತಕ್ಕಂತೆ. ನಮ್ಮ ದೇಶದ ಆಹಾರ ಪದ್ಧತಿಯಲ್ಲಿ ಪೂರ್ವ ಭಾರತಕ್ಕೊಂದು, ಪಶ್ಚಿಮ ಭಾರತಕ್ಕೊಂದು, ಉತ್ತರ ಭಾರತದ್ದೇ ಒಂದೇ, ಆದ್ರೆ ನಮ್ ದಕ್ಷಿಣ ಭಾರತದ್ದೇ ಬೇರೆ. ನಾವು ದಕ್ಷಿಣ ಭಾರತಕ್ಕೆ ಬರೋಣ. ಬಾಯಲ್ಲಿ ನೀರುರಿಯುವಂತಹ, ಮೈಗೆ ಶಕ್ತಿ ಕೊಡುವಂತಹ, ರೋಗ ನಿರೋಧಕ ಶಕ್ತಿ ಇರುವಂತಹ ಆಹಾರ ಪದ್ಧತಿ ನಮ್ಮದಾಗಿದೆ. ನಮ್ಮ ವಾತಾವರಣಕ್ಕೆ ತಕ್ಕಂತೆ ಬೆಳಗ್ಗೆ ಕಾಯಿಪಲ್ಲೆ, ರೊಟ್ಟಿ, ಇಲ್ಲ ಅಂದ್ರೆ ಮುದ್ದೆ, ಹಾಗೇನೆ ಸ್ವಲ್ಪ ಮಟ್ಟಿಗೆ ಮಾಂಸ, ಹಬ್ಬಕ್ಕೆ ನಾನಾ ತರಹದ ಅಡಿಗೆಗಳನ್ನ ಮಾಡಿಕೊಂಡು ಸಂತೋಷದಿಂದ ಇರ್ತಾ ಇದ್ವಿ. ಆದ್ರೆ ಈಗ ಕಾಲ ಬದಲಾಗಿದೆ, ಆಧುನೀಕರಣದ ಪ್ರಭಾವ ಹೆಚ್ಚಾಗ್ತಾ ಇದೆ. ಪಾಶ್ಚಾತ್ಯ ಆಹಾರ ಪದ್ಧತಿಗೆ ಮಾರು ಹೋಗಿ ನಮ್ಮತನವನ್ನ ನಾವು ಬಿಟ್ಕೊಡ್ತಾ ಇದ್ದೀವಿ. ಈಗ ಮಿಕ್ಸಿ, ಗ್ರೈಂಡರ್ ಮುಂತಾದ ಮಿಷನರಿಗಳಿಂದಾಗಿ ರೊಟ್ಟಿ ಕಾಯಿಪಲ್ಲೆ ಜಾಗವನ್ನ ಈ ದೋಸೆ, ಇಡ್ಲಿ, ಪೂರಿ ಮುಂತಾದ ಆಹಾರಗಳು ಆಕ್ರಮಿಸಿಕೊಂಡಿವೆ. ಇವೆಲ್ಲಕ್ಕೂ ನಾವು ಹೇಗೋ ಸಹಿಸಿಕೊಳ್ಬಹುದು, ಆದ್ರೆ ಇವುಗಳೆಲ್ಲದರ ಜಾಗವನ್ನ ಫಾಸ್ಟ್ ಫುಡ್ ಆಕ್ರಮಿಸಿಕೊಂಡಿದೆ. ಬದಲಾವಣೆ ಅಥವಾ ಅಳವಡಿಸಿಕೊಳ್ಳುವಿಕೆ ಬೇಕು ನಿಜ, ಆದ್ರೆ ನಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುವಷ್ಟು ಅಲ್ಲ. 100 ವರ್ಷ ಬಾಳುವವ ಮನುಷ್ಯ 35 ವರ್ಷಕ್ಕೇನೆ ಬಿಪಿ, ಶುಗರ್ ನಂತಹ ಕಾಯಿಲೆಗಳಿಗೆ ತುತ್ತಾಗಿ ಕಣ್ಣು ಮುಂದೆ ಅಮೃತ ಇದ್ರೂ, ಸಾಧಿಸಬೇಕಾದದ್ದು ಇನ್ನೂ ಇದ್ರೂ ಅರ್ಧ ವಯಸ್ಸಿಗೇನೆ ಸಾಯ್ತಾ ಇದ್ದಾನೆ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬಂತೆ ಹೊಟ್ಟೆಗೆ ದುಡಿಯೋಕ್ ಟೈಮ್ ಇದೆ, ಆದ್ರೆ ತಿನ್ನಕಲ್ಲ ಎಂಬಂತಾಗಿದೆ. ಫಾಸ್ಟ್ ಫುಡ್ ನಿಂದಾಗಿ ಹೊಟ್ಟೆ ತುಂಬುತ್ತೆ ನಿಜ, ಆದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತಾ? ಇದರಿಂದಾಗಿ ಹಲವಾರು ಕಾಯಿಲೆಗಳಿಗೆ ತೂತಾಗ್ತಾ ಇದ್ದಾನೆ ಮನುಷ್ಯ. ಅದಕ್ಕೆ ದೊಡ್ಡವರು ಗ್ರಾಮ್ಯ ಭಾಷೆಯಲ್ಲಿ ಒಂದು ಸಾಲನೆ ಹೇಳಿದ್ದಾರೆ, ಬಾಯಿ ಸವಿ ತಿಂದು ನಾಯಿ ಸಾವು ಪಡಬೇಡ ಅಂತ. ಅತಿಯಾದ್ರೆ ಅಮೃತವೂ ವಿಷ ಎಂಬಂತೆ ತಿನ್ನೋದೇ ಫಾಸ್ಟ್ ಫುಡ್ ನಂತ ವಿಷವನ್ನ ವಿಷ ಸೇರಿ ಪಾಯ್ಸನ್ ಆಗುತ್ತೆ. ಆಗ ಯಮಧರ್ಮರಾಯ ಆಸ್ಪತ್ರೆಯಲ್ಲೇ ನರ್ಕ ಪರಿಚಯ ಮಾಡಿಸಿ ಬದುಕಿ ಬಾಳ್ಬೇಕಾದ ವಯಸ್ಸಿನಲ್ಲೇ ಯಮಲೋಕಕ್ಕೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾನೆ. ನಮ್ಮ ಹಳ್ಳಿಗಳಲ್ಲಿ ಅಡುಗೆ ಮನೆಯಲ್ಲೇ ಎಲ್ಲ ತೀರ್ಮಾನಗಳು ಸಂಬಂಧಗಳು ಹೆಚ್ಚಾಗ್ತಾ ಇದ್ವು. ಆದ್ರೆ ಈಗ ಆಧುನಿಕತೆಯಿಂದಾಗಿ ಹೇಗಾಗಿದೆ ಅಂದ್ರೆ, ಆಹಾರ ಮತ್ತು ಸಂಬಂಧಗಳಿಗೂ ಸಂಬಂಧಪಟ್ಟಿರುವಂತ ಒಂದು ಸಾಲನ್ನ ನಾನು ಹೀಗೆ ಹೇಳ್ತೀನಿ. ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡುವಾಗ ಎಲ್ಲರಲ್ಲೂ ಸಹನೆ ಶಕ್ತಿ ಇತ್ತು. ಬಾಳೆ ಎಲೆಯಲ್ಲಿ ಊಟ ಮಾಡುವಾಗ ಸಂಬಂಧಗಳು ಹಚ್ಚ ಹಸಿರಾಗಿದ್ದವು. ಲೋಹದ ಪಾತ್ರೆಗಳಲ್ಲಿ ಊಟ ಮಾಡುವಾಗ ಸಂಬಂಧಗಳಲ್ಲಿ ಆಧುನಿಕತೆ ಅನ್ನೋದು ಪ್ರಾರಂಭ ಆಗ್ತದೆ. ಗಾಜಿನ ಪಾತ್ರೆಗಳಲ್ಲಿ ಊಟ ಮಾಡುವಾಗ ಸಂಬಂಧಗಳಲ್ಲಿ ಒಡೆಯುವ ಶಬ್ದಗಳು ಶುರುವಾದವು. ಈಗ ಥರ್ಮಕೋಲ್ ತಟ್ಟೆಯಲ್ಲಿ ಊಟ ಮಾಡ್ತಿದ್ದೀವಿ, ಹಾಗಾಗಿ ಸಂಬಂಧಗಳು ಕೂಡ ಯೂಸ್ ಅಂಡ್ ಥ್ರೋ ಆಗಿದೆ. ಹಂಗಂತ ಹಳೆ ಆಹಾರ ಪದ್ಧತಿನೇ ಬಳಸ್ಬೇಕು, ಫಾಸ್ಟ್ ಫುಡ್ ಬ್ಯಾನ್ ಆಗ್ಬೇಕು, ನಾನು ಅದನ್ನ ಖಂಡಿಸ್ತೀನಿ ಅಂತಾನೂ ನಾ ಹೇಳಲ್ಲ. ಅಪ್ಪ ಹಾಕಿದ ಆಲದ ಮರಕ್ಕೆ ಜೋತ್ ಬೀಳಬಾರದು ಅಲ್ವಾ? ಹಂಗಂತ ಫಾಸ್ಟ್ ಫುಡ್ಡೇ ರೈಟ್ ಅಂತ ನಾ ಹೇಳ್ತಿಲ್ಲ. ಅನಿವಾರ್ಯ ಬಂದಾಗ ತಿನ್ಬೇಕು, ಆದ್ರೆ ಅವಶ್ಯಕತೆಗಳಿಗೆಲ್ಲ ಹಳೆ ಆಹಾರ ಪದ್ಧತಿನೇ ಬಳಸಿ. ಇದು ಯಾವ ಲೋಕವು, ಇದು ಯಾವ ಸೀಮೆಯು, ಇದು ಯಾವ ಲೋಕವು, ಇದು ಯಾವ ಸೀಮೆಯು, ಬಾ ಎಂದಿತು ಬಳಿಕರೆ